ಪ್ರಾಂತ್ಯಕ್ಕೆ ಈ ಒಂದು ರೀಜನ್ಗೆ ನಮ್ಗೆ ಈ ನಡುವೆ ಒಂದು ಕಳೆದ ಒಂದು 4-5 ವರ್ಷಗಳ ಹಿಂದೆ ಈ ಒಂದು ಬೆಳೆ ನಮಗೆ ಯಥೇಚ್ಛವಾಗಿ ವ್ಯಾಪಕವಾಗ್ತಾ ಬರ್ತಾ ಇದೆ. ಈ ಒಂದು ನಮ್ಮ ಶಿವಮೊಗ್ಗ ಹಾಗೂ ಭದ್ರಾವತಿ ಈ ರೌಂಡ್ ಸರೌಂಡಿಂಗ್ ನಲ್ಲಿ ಹಾಗೂ ಈ ಪ್ರಾಂತ್ಯಗಳಲ್ಲಿ ಮೊದಲು ಅರೆ ಮಲೆನಾಡು ಮತ್ತು ಮಲೆನಾಡುಗಳ ಅಷ್ಟೇ ರಿಸ್ಟ್ರಿಕ್ಟ್ ಆಗ್ತಿತ್ತು. ಈ ನಡುವೆ ಎಲ್ಲಾ ಪ್ರಾಂತ್ಯಗಳಿಗೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನ ಬೆಳೆಯಲು ಪ್ರಮುಖವಾಗಿ ಸಮುದ್ರ ಮಟ್ಟದಿಂದ ಒಂದು 1000-1200 ಮೀಟರ್ ಎತ್ತರದಲ್ಲಿ ಇರಬೇಕಾಗುತ್ತೆ. ಸರಿಸುಮಾರು ಮಳೆ ಬಂದು 700-750 mm ಮಳೆ ತಾಗುವಂತಹ ಪ್ರದೇಶಗಳು ಕೂಡ ಇದು ಸೂಕ್ತವಾದಂತಹ ಬೆಳೆ ಆಗಿದೆ. ಈ ಒಂದು ಬೆಳೆಯನ್ನ ಬೆಳೆಯಲು ನಾವು ಪ್ರಮುಖವಾಗಿ ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಬೆಳಿಬಹುದಾಗತ್ತೆ. ಆದ್ರೆ ಕಪ್ಪು ಮಣ್ಣು ಕೂಡ ಇದಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಕಪ್ಪು ಮಣ್ಣಲ್ಲಿ ಬೆಳೀತೇ ಅಂದ್ರೆ ಸೊರಗು ರೋಗ ಜಾಸ್ತಿ ಬರುತ್ತೆ. ಅದರಿಂದ ನಾವು ಲ್ಯಾಟ್ರೆಟಿಕ್ ಸಾಯಿಲ್ ಅಂತ ಏನ್ ಕರಿತೀವೋ ಅಥವಾ ಜಮಿಟಿಕ ಮಣ್ಣುಗಳ ಪ್ರದೇಶದಲ್ಲಿ ಅದು ಕೆಂಪು ಮಣ್ಣು ಭೂಮಿಯಲ್ಲಿ ಇದು ಸೂಕ್ತವಾದಂತ ಬೆಳೆ ಆಗಿದೆ. ಆಮೇಲೆ ನಾವು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಈ ಬೆಳೆ ಮುಖ್ಯವಾಗಿ ಕರಾವಳಿಯ ಒಂದು ಬೆಳೆ ಇದು. ಕರಾವಳಿ ಪ್ರದೇಶಗಳಲ್ಲಿ ಈಗ ಸಿರ್ಸಿ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಂಗಳೂರು ಇಂಥ ಒಂದು ಪ್ರದೇಶದಲ್ಲಿ ಇದು ಬೆಳೀತಕ್ಕಂತ ಬೆಳೆ. ಅವಾಗುಣ ಮತ್ತು ಈ ಮಣ್ಣು ಈ ಒಂದು ಬೆಳೆಗೆ ಹೇಗೆ ಸೂಕ್ತ ಈ ಪ್ರದೇಶ ಶಿವಮೊಗ್ಗ ಜಿಲ್ಲೆ ಆಗ್ಲಿ, ಜೊತೆಗೆ ಈಗ ಸರೌಂಡಿಂಗ್ ಏನಿದಾವೆ ಚಿಕ್ಕಮಗಳೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಆಗ್ಲಿ? ಈ ಬೆಳೆ ಏನಾಗಿದೆ ಅಂತಂದ್ರೆ ಮೊದಲನೇದಾಗಿ ಬರೀ ಪರ್ಟಿಕ್ಯುಲರ್ ಒಂದು ಉಳ್ಳಾಳ ಸೀರೀಸ್ ಏನು ಬೆಳೆಗಳಿದ್ದು ತಳಿಗಳಿದ್ದು ಆ ಬೆಳೆಗಳನ್ನ ನಾವು ಕರಾವಳಿ ಪ್ರದೇಶಗಳಿಗೆ ಸೀಮಿತವಾಗಿದ್ದಿತ್ತು. ಆದ್ರೆ ಈಗ ಬಂದಿರೋ ಸುಧಾರಿತ ನಮ್ಮ ತಳಿಗಳು ಏನಾಗಿದಾವೆ ಎಲ್ಲಾ ರೀತಿಯ ಪ್ರಾಂತ್ಯಗಳಲ್ಲೂ ಕೂಡ ನಾವು ಬೆಳಿಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ವೆಂಗುಲಾ 4, ವೆಂಗುಲಾ 7, ವೆಂಗುಲಾ 9 ಏನು ವೆರೈಟಿಗಳಿದಾವ ಆ ವೆರೈಟಿಗಳು ನಮ್ಮ ಈ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾದಂತ ಬೆಳೆ ಆಗಿದೆ. ಇದನ್ನ ನಾವು ಸ್ವಲ್ಪ 36°C ವರೆಗೂ ನಾವು ಈ ಟೆಂಪರೇಚರ್ ಇರೋ ತನಕ ಕೂಡ ಮೇಂಟೈನ್ ಮಾಡಬಹುದಾಗತ್ತೆ. ಈ ಒಂದು ಬೆಳೆಯನ್ನ ಬೆಳಿಬಹುದಾಗತ್ತೆ. ಮಲೆನಾಡಿನಲ್ಲಿ ನಾವು ಏನಾದ್ರೆ ಅತಿ ಹೆಚ್ಚು ಈಗ ಮಳೆ ಆಗುತ್ತೆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಕೊಳೆ ರೋಗ ಬರುತ್ತೆ ಈ ಗೋಡಂಬಿಯಲ್ಲಿ. ಆ ಸಮಯದಲ್ಲಿ ನಾವೇನಾಗುತ್ತೆ ಮೇ ಮತ್ತೆ ಜೂನ್ ತಿಂಗಳಲ್ಲಿ ನಾವು ನಾಟಿ ಮುಗಿಸಬೇಕಾಗತ್ತೆ. ಇದರಿಂದ ನೀವು ಕೊಳೆ ರೋಗನವನ್ನು ತಡಿಬಹುದಾಗತ್ತೆ. ಈ ಒಂದು ಪ್ರಾಂತ್ಯಕ್ಕೆ ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತದೆ. ಈಗ ಪ್ರಮುಖವಾಗಿ ತಳಿಗಳ ಒಂದು ಪರಿಚಯಕ್ಕೆ ಬಂದ್ರೆ ಹಿಂದೆ ಯಾವ ತಳಿ ಇದು ಸೂಕ್ತವಾಗಿತ್ತು ಮತ್ತೆ ಈಗ ಈ ಸುಧಾರಿತ ತಳಿಗಳು ಏನಾದ್ರೂ ಬಂದವ ಅನ್ನೋದ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು ಸರ್, ಈಗ ನಮ್ಮ ಮೊದಲನೇದಾಗಿ ನಮಗೆ ಉಳ್ಳಾಳ ಸಂಶೋಧನಾ ಕೇಂದ್ರದಿಂದ ಉಳ್ಳಾಳ 1, ಉಳ್ಳಾಳ 2, ಉಳ್ಳಾಳ 3 ಅನ್ನೋ ವೆರೈಟಿಗಳಿದ್ದು ಈ ರೀಸೆಂಟ್ ಆಗಿ ಏನಾಗ್ತದೆ ಅಂದ್ರೆ ವೆಂಗುಲಾ ಮಹಾರಾಷ್ಟ್ರದ ವೆರೈಟಿಗಳಾದಂತ ವೆಂಗುಲಾ 4, ವೆಂಗುಲಾ 7 ಮತ್ತೆ ವೆಂಗುಲಾ 9 ಅಂತ ವೆರೈಟಿಗಳಿದಾವೆ. ಅದಾದ್ಮೇಲೆ ಪ್ರಿಯಾಂಕಾ ವೆರೈಟಿಗಳು ಬಂದಿದ್ದಾವೆ, ನೇತ್ರ ಗಂಗಾ, ನೇತ್ರ ಜಂಬು, ನೇತ್ರ ಉಭಯ. ಈ ವೆರೈಟಿಗಳು ನಮಗೆ ಬರೀ 2-3 ವರ್ಷಗಳಲ್ಲೇ ನಾವು ಫಲವನ್ನ ಪಡೆಯಬಹುದಾಗತ್ತೆ. ಮತ್ತೆ VRI3 ಅಂತ ಹೇಳಿದೆ, ಈ ಒಂದು ವೆರೈಟಿಯು ಘನ ಸಾಂದ್ರತೆ ಬೇಸಾಯ ಅಂತ ಕರಿತೀವಿ ನಾವು. ನಾರ್ಮಲ್ ಆಗಿ ನಾವು ಕ್ಯಾಶು ಕಲ್ಟಿವೇಶನ್ ಬರೀ 7 meter ಅಂತದಲ್ಲಿ ಬೆಳೀತಾ ಇದ್ದೀವಿ. ಅದನ್ನ ಈಗ ನಾವು 4.5 meter ಅಂತರದಲ್ಲಿ ನಾವು ಈಗ ಗೋಡಂಬಿಯನ್ನು ಬೇರೆ ಬೆಳೆಗಳ ಬೆಳೆದಂತೆ ಅತಿ ಹೆಚ್ಚು ಗಿಡಗಳನ್ನ ಕಡಿಮೆ ಪ್ರದೇಶದಲ್ಲಿ ಬೆಳೆಯೋದನ್ನ ಘನ ಸಾಂದ್ರತೆ ಬೇಸಾಯ ಅಂತ ಕರಿತೀವಿ. ಆ ಇದು ಒಂದು ಇದಕ್ಕೆ ನಮಗೆ VRI3 ಬೆಸ್ಟ್ ಸೂಟಬಲ್ ವೆರೈಟಿ ಆಗಿರುತ್ತೆ. ಈ ಒಂದು ನಮ್ಮ ಈ ಝೋನಿಗೆ ಏನ್ ಬರುತ್ತೆ ಈ ಮಲೆನಾಡು ಮತ್ತೆ ಅರೆಮಲೆನಾಡಿಗೆ ವೆಂಗುಲಾ 4 ಮತ್ತೆ ವೆಂಗುಲಾ 7 ಅಂತ ವೆರೈಟಿಗಳು ತುಂಬಾ ಸೂಕ್ತವಾದಂತಹ ತಳಿಗಳಂತ ನಾವು ಇದು ಮಾಡ್ತೀವಿ. ಪ್ರತಿ ಗಿಡಕ್ಕೆ ಇದು ಸರಿಸುಮಾರು 8-10 kg ತನಕನೂ ಕೂಡ ರೆಕಾರ್ಡ್ ಆಗುತ್ತೆ ನಿಮಗೆ. ಈಗ ಈ ಬೆಳೆ ಒಂದು ಪರಿಚಯಕ್ಕೆ ಬಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಸರಿಸುಮಾರು 1000-1200 ಹೆಕ್ಟೇರ್ ಅಷ್ಟು ಪ್ರದೇಶ ಇದೆ ನಮ್ಮಲ್ಲಿ. ಈಗ ಸಾಗರ, ಸೊರಬ, ಸಿಗಂದೂರು ಈ ಪ್ರದೇಶಗಳಲ್ಲಿದೆ. ಈ ಕಡೆ ತುಂಬಾ ಜಾಸ್ತಿ ಇದೆ. ಈ ಒಂದು ಈಗ ಚಿತ್ರದುರ್ಗ, ದಾವಣಗೆರೆ ಕಡೆ ಕೂಡ ನಮ್ಮ ಈ ಒಂದು ಗೋಡಂಬಿ ಬೆಳೆ ಯಥೇಚ್ಛವಾಗಿದೆ. ಇದರ ಒಂದು ನಾಟಿಯ ವಿಧಾನಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಪ್ರಮುಖವಾಗಿ ಇದನ್ನ ನಾವು ಮಾಮೂಲಿ ಬೇಸಾಯದಲ್ಲಿ ಬೆಳಿಬೇಕಂತಂದ್ರೆ 7.5 meter ಅಂತರದಲ್ಲಿ ನಾವು ಅದನ್ನ ಸಾಲಿಂದ ಸಾಲಿಗೆ ಅದು ಗಿಡದಿಂದ ಗಿಡಕ್ಕೆ ಅಂತರವನ್ನ ಕೊಡ್ತಾ ಇದ್ದೇವೆ. ಈ ಒಂದು ಘನ ಸಾಂದ್ರತೆ ಬೇಸಾಯ ಅಂತ ಕರಿತೀವಿ. ಆ ಘನ ಸಾಂದ್ರತೆ ಬೇಸಾಯದಲ್ಲಿ 4.5 meter ಅಳತೆಯಲ್ಲಿ ಪ್ರತಿ ಗುಂಡಿಯನ್ನ 1 meter ಆಗಲ್ಲ, 1 meter ಆಳ ಮತ್ತು 1 meter ಉದ್ದದ ಒಂದು ಗುಂಡಿಗಳನ್ನ ತೆಗೆದು ನಾಟಿ ಅದಿವ್ ಮಾಡುವಂತ 15 ದಿನಗಳ ಮುಂಚೆ ನಾವು ಒಂದು 10-15 kg ಅಷ್ಟು ಕೊಟ್ಟೆ ಗೊಬ್ಬರವನ್ನ ಹಾಕ್ಬೇಕಾಗತ್ತೆ. 200 gram ಅಷ್ಟು ರಾಕ್ ಫಾಸ್ಫೇಟ್ ಅಂತ ಕರಿತೀವಿ. ಆ ರಾಕ್ ಫಾಸ್ಫೇಟ್ ಅನ್ನ ಹಾಕಿ ಬಿಡಬೇಕಾಗತ್ತೆ. ನಂತರವಾಗಿ ಕಸಿ ಮಾಡಿದಂತ 10-12 ಸಸಿಯನ್ನ ನಾವು ನಾಟಿ ಮಾಡಿ ಏನ್ ಮಾಡ್ಬೇಕಾದ ಪ್ರಮುಖವಾಗಿ ನಾವೇನ್ ಮಾಡಬೇಕಾಗತ್ತೆ ಅಂದ್ರೆ ಕಸಿ ಮಾಡಿರೋಂತ ಗಿಡಗಳಲ್ಲಿ 15 cm ಮೇಲ್ಗಡೆ ಅಂತ ಬರೋಂತ ಇದನ್ನ ಬಿಟ್ಟು ಅಲ್ಲಿಗೆ ನಾವು ಮಣ್ಣನ್ನ ಮುಚ್ಚಬೇಕಾಗತ್ತೆ. ನಾಟಿ ಮಾಡಿದಾದ್ಮೇಲೆ ಅದಕ್ಕೆ ಊರುಗೋಲ್ ಅಂತ ಕೊಡಬೇಕಾಗತ್ತೆ. ಊರುಗೋಲ್ ಏನೋ ಗಿಡಗಳು ಬಾಗದಂತೆ ಒಂದು ಊರುಗೋಲನ್ನ ಸಪೋರ್ಟಿಂಗ್ ಆಗಿ ಕೊಡಬೇಕಾಗತ್ತೆ. ನಂತರವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವ್ದೇ ರೀತಿಯ ಗೆದ್ದುಗೆದ್ದು ಆಗದಂತೆ ನೋಡ್ಕೋಬೇಕಾಗತ್ತೆ. ಜಮೀನಿನ ಒಂದು ತಯಾರಿಕೆಗೆ ಬಂದ್ರೆ ಇದಕ್ಕೇನು ಪ್ರತ್ಯೇಕವಾಗಿ ಜಮೀನಿನ ತಯಾರಿಕೆ ಬೇಕಾಗುತ್ತೆ? ಖಂಡಿತವಾಗಿ ಸರ್, ನೀವು ಹೇಳಿದಂಗೆ ಎಲ್ಲಾ ರೀತಿಯ ಒಂದು ಮಣ್ಣುಗಳನ್ನು ಬೆಳಿಬಹುದಾಗತ್ತೆ. ಆದ್ರೆ ಕಪ್ಪು ಮಣ್ಣನ್ನ ನಾವು ಬೇಡ ಅಂತ ರೆಕಮೆಂಡ್ ಮಾಡ್ತೀವಿ. ಆದ್ರೆ ನಾವೇನಾದ್ರು ಗುಡ್ಡುಗಾಡು ಪ್ರದೇಶಗಳಲ್ಲಿ ಒಂದು ಅಡ್ಡಲಾಗಿ ಏನು ಒಂದು ಕಂಟೋರ್ ಏನಂತ ಕರಿತೀವಿ ಅದಕ್ಕೆ ಅಡ್ಡವಾಗಿ ಗುಂಡಿಗಳನ್ನ ತೆಗಿಬೇಕಾಗತ್ತೆ. ಅಥವಾ ಬಯಲು ಸೀಮೆಯಲ್ಲಿ ಪ್ರದೇಶಗಳ

ಚಿನ್ನಕ್ಕೂ ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು ಕಣ್ಮನ ಸೆಳೆವ ಆಭರಣ ಜುವೆಲ್ಲರ್ಸ್. ಆಭರಣ ಜುವೆಲ್ಲರ್ಸ್ ಇದೀಗ ತನ್ನ ಹೊಸ ಬೃಹತ್ ಶೋರೂಮ್ನ ಉದ್ಘಾಟನೆಗೆ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಜೆಪಿಎನ್ ರೋಡ್ನ ಸಿಟಿ ಕಾಂಪ್ಲೆಕ್ಸ್ನಿಂದ ಪ್ರಯಾಣ ಬೆಳೆಸಿದೆ. ಕುವೆಂಪು ರೋಡ್ನಲ್ಲಿ ಜೇಲ್ ಸರ್ಕಲ್ನ ಸಮೀಪದ ಸುಶೋಭಿತ ಶೋರೂಮ್ಗೆ ಈ ನವ್ಯ ಸ್ಥಳಾಂತರದ ಭವ್ಯ ರಮ್ಯ ಸಮಾರಂಭ ಇದೇ ಏಪ್ರಿಲ್ 29ರ ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ ಜರುಗಲಿದೆ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನೆನಪಿರಲಿ, ಏಪ್ರಿಲ್ 29ರಂದು ದಿ ಒರಿಜಿನಲ್ ಆಭರಣ, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. ಆತ್ಮೀಯ ಕೇಳುಗರೆ, ನಮ್ಮ ಕೃಷಿರಂಗ ಕಾರ್ಯಕ್ರಮದ ಕುರಿತು ಹಂಪಣ್ಣ ನ್ಯಾಮತಿಯಿಂದ ಒಂದು ಸಂದೇಶವನ್ನು ಕಳಿಸಿದ್ರೆ ನೋಡೋಣ ಅದನ್ನು. ಹಂಪಣ್ಣ ನ್ಯಾಮತಿ ಕೃಷಿ ತಜ್ಞರಾದ ಜೀವನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಗೋಡಂಬಿ ಬೇಸಾಯದ ಕುರಿತು ತಳಿ ಆಯ್ಕೆಯ ಬಗ್ಗೆ, ಸಂಸ್ಕರಣೆ ಮಾಡುವ ಬಗ್ಗೆ ವಿವರವಾಗಿ ತಿಳಿಸಿದರು. ಸುಧಾಕರ್ ಸಂದರ್ಶನ ಚೆನ್ನಾಗಿ ನಡೆಸಿಕೊಟ್ಟರು. ನಾನು 1.5 ಎಕರೆ ಗೋಡಂಬಿ ಹಾಕಿದ್ದೇನೆ, 2 ವರ್ಷ ಆಗಿದೆ ಅಂತಂದೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶಕ್ಕೆ ಧನ್ಯವಾದಗಳು.